ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನಾ? ವಿಷಯ ಬೆಳೆ ವಿಮೆ. ಹಲೋ, ನಮ್ದೊಂದು ಸಮಸ್ಯೆ ಇದೆ. ಭಾಗವಹಿಸುವವರು ಕೃಷಿ ಅಪರ ನಿರ್ದೇಶಕರಾದ ಬಿ ಶಿವರಾಜು ಹಾಗೂ ಕೃಷಿ ಜಂಟಿ ನಿರ್ದೇಶಕರಾದ ಲಲಿತಾರೆಡ್ಡಿ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ಇಂದಿನ ವಿಷಯ ಬೆಳೆ ವಿಮೆ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾದಂಥ ಬಿ ಶಿವರಾಜ್ ಅವರು, ಹಾಗೆಯೇ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಲಲಿತಾ ರೆಡ್ಡಿ ಅವರು. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ತಾವು ಈ ಬೆಳೆ ವಿಮೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆಗಳು 2237477 2237479 STD ಕೋಡ್ 080. ಈಗ ಶಿವರಾಜ್ ಅವರೇ, ಈ ನಮ್ಮ ರೈತರಿಗೆ ಬಹಳ ಮಹತ್ವವಾದಂಥ ವಿಷಯ ಅಂದರೆ ಬೆಳೆ ವಿಮೆ. ಯಾಕೆಂದರೆ ವಿಶೇಷವಾಗಿ ಈ ಕುಷ್ಕಿಯಲ್ಲಿ ಬೇಸಾಯ ಮಾಡುವಂಥವ್ರು ಸಾಕಷ್ಟು ಮಳೆಯ ವ್ಯತ್ಯಯದಿಂದಾಗಿ ಬೆಳೆಯನ್ನು ಕಳೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ ಈ ಬೆಳೆ ವಿಮೆ ಯೋಜನೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಬೆಳೆ ವಿಮೆ ಯಾವ ಒಂದು ಹೆಸರಿನಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತೀರಿ? ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಬೆಳೆ ವಿಮೆ ಯೋಜನೆಯನ್ನ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನೋ ಹೆಸರಿನಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದು ಪ್ರಮುಖವಾಗಿ 2016 ಇಸ್ವಿಯಿಂದ ನಾವು ಜಾರಿಗೆ ಬಂದಿರತಕ್ಕಂಥದ್ದು. ನೋಡಿ, ಇಲ್ಲಿ ವಿಷಯ, ಅಲ್ಲಿ ನಾವು ಒಂದು ಹೆಸರನ್ನು ನೋಡಿದಾಗಲೇ ಕೇಳಬಹುದು, ರೈತ ಸುರಕ್ಷಾ ಅಂತ ಒಂದು ಪದ ಇದೆ. ಆ ರೈತ ಸುರಕ್ಷತೆ ನಾವು ಇಟ್ಕೊಂಡ್ರೆ ಅಲ್ಲಿ ರೈತರ ಸುರಕ್ಷತೆಯೇ ಈ ಒಂದು ಯೋಜನೆ ಒಂದು ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಿಮ್ದು ಈಗಾಗಲೇ ಹೇಳಿದ್ರಿ, ಈ ಒಂದು ಕುಷ್ಕಿ ಜಮೀನಿನಲ್ಲಿ ವಿಶೇಷವಾಗಿ ಹವಾಮಾನ ವೈಪರೀತ್ಯದಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಮಳೆ ಬರ್ದೇನೆ ಇರಬಹುದು, ಮಳೆ ಬರದೆ ಏನು ನಾವು ಬರ ಅಂತ ಹೇಳ್ತೀವಿ, ಅದರಿಂದಾಗಿ ರೈತರು ಸಂಕಷ್ಟಕ್ಕೆ ಈಡಾಗುವಂತದ್ದಿರಬಹುದು, ಅಥವಾ ಅತಿಯಾದ ಮಳೆಯಿಂದಾಗಿ ಅತಿವೃಷ್ಟಿ ಅಂತ ಹೇಳ್ತೀವಿ, ಈ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗುವಂತ ಸಂದರ್ಭದಲ್ಲಿ ಅದರಿಂದ ಆಗುವಂತ ನಷ್ಟ ಇರಬಹುದು. ಹಸಿಬರ, ಒಣಬರ, ಹಣಬರ ಹೌದೀವಿ. ಅದೇ ರೀತಿ ಕೀಟ ರೋಗಗಳ ಬಾಧೆಯಿಂದಾಗಿ ವ್ಯಾಪಕವಾಗಿ ಕೀಟ ರೋಗ ಬಂದೇ ಬಂದು ಬಾಳೆ ಹಾನಿ ಆಗತಕ್ಕಂಥದ್ದಿರಬಹುದು. ಹೀಗೆ ಅನೇಕ ವೈಪರೀತ್ಯಗಳಿಂದಾಗಿ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈ ಸಂಕಷ್ಟದ ಒಳಗಾದಂತ ಸಂದರ್ಭದಲ್ಲಿ ಅವರಿಗೆ ಒಂದು ರಕ್ಷಣೆ ಬೇಕು. ಆ ರಕ್ಷಣೆ ಈ ಬೆಳೆ ನಷ್ಟ ಅನುಭವಿಸುವಂತ ಒಂದು ಸಂದರ್ಭ ಜಾಸ್ತಿ ಇರೋದ್ರಿಂದ ಈ ಬೆಳೆಯನ್ನ ರಕ್ಷಣೆ ಮಾಡತಕ್ಕಂಥದ್ ಜೊತೆಗೆ ಆ ಬೆಳೆ ವಿಮೆ ಮೂಲಕ ಅವರಿಗೆ ಒಂದು ಆರ್ಥಿಕ ನೆರವನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಸರಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಸರಿ. ಮಂಗಳೂರು, ನೀರಜ ಅಂತ. ಹೇಳಿ ಮೇಡಮ್, ನೀರಜ್ ಅವರು ಹೇಳಿ. ಪ್ರಶ್ನೆ ಕೇಳಿ. ಅದು ಈ ಬೆಳೆ ವಿಮೆ ಮಾಡಿಸ್ಲಿಕ್ಕೆ ಭತ್ತದ ಆಗ್ತದೆ, ಭತ್ತ ಕೃಷಿಗೆ ಆಗ್ತದೆ, ಮತ್ತು ಎಷ್ಟು ಜಾಗದಲ್ಲಿ ಬೆಳೆ ಮಾಡಬೇಕು ನೋಡಿ, ದಕ್ಷಿಣ ಕನ್ನಡದಲ್ಲಿ ಇದೆ ಅದು. ಹೌದು. ಈಗ ಭತ್ತದ ವಿಮೆಗೆ ಎಷ್ಟು ಹಣ ಕಟ್ಟಲಿಕ್ಕೆ ಉಂಟು? ಎಸ್ ಎಸ್ ಅಮ್ಮ, ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬೆಳೆಗಳಿಗೆ ಅಂದ್ರೆ ನೀವು ವಿಶೇಷವಾಗಿ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಬೆಳೆ ವಿಮೆ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಭತ್ತದ ಬೆಳೆ ನೀವೇನು ಹೇಳಿದ್ರಿ, ಈ ಭತ್ತದ ಬೆಳೆಗೆ ನಾವು ಈ ವಿಮೆಯನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿದ್ವಿ. ಮುಖ್ಯವಾಗಿ 1 ಎಕರೆಗೆ ಅಥವಾ 1 ಹೆಕ್ಟೇರ್ ಅಂತ ಹೇಳ್ತೀವಿ, 2.5 ಎಕರೆ ಪ್ರದೇಶಕ್ಕೆ 1 ಹೆಕ್ಟೇರ್ ಅಂತ ಹೇಳ್ತೀವಿ.

ಆ ಕೃಷಿ ಮಾಡ್ತಾರೆ ಜಾಸ್ತಿ ಸಿರಿಗುಪ್ಪ ಆ ಕಡೆ ಎಲ್ಲ ವಿಪರೀತ ಭತ್ತ ಬೆಳಿತೀರಾ? ಬಾಳೆ ಅದ್ ಬಿಟ್ರೆ ನೀವು ವಿಶೇಷವಾಗಿ ಜಾಸ್ತಿ ಸ್ವಲ್ಪ ಮೆಣಸಿನಕಾಯಿನೂ ಜಾಸ್ತಿ ಬೆಳಿತೀರಾ? ಹೌದಲ್ಲ, ಇತ್ತೀಚೆಗೆ ಮೆಣಸಿನಕಾಯಿ ಜಾಸ್ತಿ ಬೆಳಿತೀರಾ. ಆಮೇಲೆ ಮುಸ್ಕಿನ ಜೋಳನು ಸ್ವಲ್ಪ ಹಾಕ್ತೀರಾ. ಈ ಕಡೆ ಬಂದ್ರೆ ನೀವು ಅಗ್ರಿಬಾಮ್ನಳ್ಳಿ ಆ ಕಡೆ ಎಲ್ಲ ಹೋದಾಗ ಸ್ವಲ್ಪ ಮುಸ್ಕಿನ ಜೋಳ ಜಾಸ್ತಿ ಹಾಕ್ತೀರಾ, ರಾಗಿ ಹಾಕ್ತೀರಾ ಆ ಕಡೆ ಬಂದಾಗ. ಕೂಡ್ಲಿಗೆ ಕೂಡ್ಲಿಗೆ ಬಂದ್ರೆ ಸ್ವಲ್ಪ ಮುಸ್ಕಿನ ಜೋಳ ಹಾಕ್ತೀರಾ. ಹಂಗಾಗಿ ಬಳ್ಳಾರಿ ಜಿಲ್ಲೆಯ ಚಿತ್ರಾನ್ನ ಕೂಡ ನೀವ್ ಹೇಳ್ತಾ ಇದ್ದಂಗೆ ನನ್ ಕಣ್ ಮುಂದೆ ಬಂತು, ಯಾಕಂದ್ರೆ ಬಳ್ಳಾರಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಸೊ ಈ ಬೆಳೆಗಳಿಗೆಲ್ಲ ನೀವು ಕಳಿಸಿದ ಎಲ್ಲಾ ರೀತಿಯ ಬೆಳೆಗಳಿಗೆ ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ನೆಲಗಡ್ಲೆ ಇರ್ಬೋದು, ಭತ್ತ ಇರ್ಬೋದು, ಮತ್ತೆ ಇವಕ್ಕೆಲ್ಲ ವಿಮೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅಂದ್ರೆ ಬಾಳೆ ಬೆಳೆಗಿಲ್ಲ, ಬಾಳೆ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡ್ಬೇಕು ನೀವು. ಬಾಳೆ ಬೆಳೆಗೆ ನಾವು ಇನ್ನ ನೋಟಿಫೈ ಮಾಡಿಲ್ಲ. ಹೌದೌದು. ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕ್ ತಕ್ಕಳಕಿ ಗ್ರಾಮದಿಂದ ರಮೇಶ್ ಶರಣಾರತ್ರಿ ಸರ್. ಹೇಳಿ ಶರಣ. ರಮೇಶ್ ಅವರೇ? ರಮೇಶ್ ಶರಣಾರಿ ಸರ. ನಮ್ದು 5 ಎಕರೆ 4 ಗುಂಟೆ ಮಾಡ್ರಿ ಸರ. ಅದು ಮುಂಗಾರಿ ಹೊರತು ಏನೂ ಆಗಲ್ರಿ ಸರ್. ತೊಗರಿ ಹಾಕಿನೂ ಬೆಳೆ ವಿಮೆನೂ ಮಾಡ್ಸೇನ್ರಿ ಸರ್. ಆದ್ರೆ ತೊಗರಿನೇ ನಾಟಿಲ್ರಿ ಸರ್. ಅದು ಯಾವಾಗ? ಈಗ ಹೋದ ತಿಂಗಳನ ಹಾಕಿದ್ದೇವ್ರಿ ಸರ್, ಜೂನ್ನಾಗೆ. ಯಾಕೆ ನಾಟಿ ಆಗಿಲ್ಲ? ನಾಟಿಲ್ಲ, ನಮ್ ಸೈಡ್ ಮಳೆನೇ ಆಗ್ಲಿಲ್ರಿ ಸರ್. ಒಟ್ಟ 1 ತಿಂಗಳು ಬಿತ್ತಿಂದ ಮಳೆನೇ ಆಗ್ಲಿಲ್ರಿ ಸರ್, ನಾಟ್ಲಿಲ್ರಿ ಸರ್. ಎಲ್ಲ ಬೀಜ ಹಕ್ಕಿ ಗುಬ್ಬಿ ತಿಂದ್ಬಿಟ್ಟು. ಈಗ ಏನಾಗಿದೆ ಅಂದ್ರೆ, ಒಂದು ಬೆಳೆ ವಿಮೆ ಅಂತ ಹೇಳುವಾಗ ನಾನು ಈಗ ನಾವು ವೈಯಕ್ತಿಕವಾಗಿ ಅಂತ ನಾವು ಇಲ್ಲಿ ಲೆಕ್ಕ ಇಡೋದಿಲ್ಲ. ಒಂದು ಗ್ರಾಮ ಪಂಚಾಯತಿ ಅಂತ ಒಂದು ಯೂನಿಟ್ ಅಂತ ಮಾಡಿದ್ದೇವೆ ಇಲ್ಲಿ ವಿಶೇಷವಾಗಿ, ಅಥವಾ ಒಂದು ಹೋಬಳಿ ಅಂತ ಒಂದು ಯೂನಿಟ್ ಮಾಡಿದೆ. ಒಂದು ಬೆಳೆ, ಯಾವುದೇ ಒಂದು ಬೆಳೆ ಕನಿಷ್ಠ 50 ಹೆಕ್ಟೇರ್ ಇದ್ರೆ ಅದನ್ನ ಆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮುಖ್ಯ ಬೆಳೆ ಅಂತೇಳಿ ನಾವು ಬೆಳೆ ವಿಮೆಗೆ ನೋಡಿಸ್ತೀವಿ. ಅದೇ ರೀತಿ ಒಬ್ಬ ರೈತರು ಒಂದು ಬೆಳೆ ವಿಮೆ ನಷ್ಟವನ್ನ ಲೆಕ್ಕಾಚಾರ ಮಾಡುವಾಗ ಕೂಡ ಕನಿಷ್ಠ 4 ಏನು ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿಕೊಂಡಾಗ ಪಂಚಾಯತ್ನಲ್ಲಿ, ಆ ಬೆಳೆ ಕಟಾವು ನಷ್ಟ ಆಧಾರದ ಮೇಲೆ ಆ ಬೆಳೆ ಕಟಾವಿನಲ್ಲಿ ಪ್ರಯೋಗದಲ್ಲಿ ಏನು ಇಳುವರಿ ಬಂತು, ಆ ಇಳುವರಿ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ ವಿಶೇಷ ಬೆಳೆ ವಿಮೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ನಾವು ಹಾಕೊಂಡಿರ್ತಕ್ಕಂಥ ಒಂದು ಏನು ಅದೇ ರೀತಿ ನಿಯಮದಲ್ಲಿ ನಾವು ಮಾಡಬೇಕಾಗುತ್ತೆ. ಸ್ಥಳೀಯ ವೈಯಕ್ತಿಕವಾಗಿ ನೀವು ಬೆಳೆ ವಿಮೆ ಬೆಳೆ ನಷ್ಟ ಆಗಿದೆ ಅಂತ ಹೇಳುವಾಗ ನಾವು ವೈಯಕ್ತಿಕವಾಗಿ ವಿಶೇಷವಾಗಿ ಅಂತ ಸಂದರ್ಭದಲ್ಲಿ ಬೆಳೆ ವಿಮೆ ಲೆಕ್ಕಾಚಾರ ಮಾಡಲಿಕ್ಕೆ ಆಸ್ಪದ ಇಲ್ಲ. ಅಲ್ಲ, ಸ್ಥಳೀಯ ಒಂದು ಮಟ್ಟದಲ್ಲಿ ಬೆಳೆ ಏನಾದ್ರೂ ಹಾಳಾದಾಗ ಏನ್ ಮಾಡಬಹುದು? ಸ್ಥಳೀಯವಾಗಿ ವಿಧಾರಣೆಗೆ ಹೇಳಿದಾಗೆ ಈಗ ಸ್ಥಳೀಯವಾಗಿ ಅದಕ್ಕೊಂದು ಅವಕಾಶಗಳಿದ್ದಾವೆ. ಬಿತ್ತನೆ ಒಂದು ಸಂದರ್ಭದಲ್ಲಿ, ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಬಿತ್ತನೆ ಮಾಡಕ್ಕಾಗಲ್ಲ. ಆ ಪಂಚಾಯತಿ ಮಟ್ಟದಲ್ಲಿ ಸುಮಾರು 75% ಬಿತ್ತನೆ, ಮಳೆ ಬಂದಿಲ್ಲ, ಬಿತ್ತನೆ ಆಗಿಲ್ಲ ಅಂತ ಹೇಳಿದಾಗ ಅಂತ ಸಂದರ್ಭದಲ್ಲಿ ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಆ ವಿಮೆ ಮಾಡಿಸಿದ ರೈತರಿಗೆ 25% ನಷ್ಟವನ್ನ ಭರಿಸ್ಬಿಟ್ಟು ಅಲ್ಲಿಗೆ ಮುಂದಿನಕ್ಕೆ ಯಾವುದೇ ರೀತಿಯ ವಿಮೆಗೆ ಅವಕಾಶ ಮಾಡದಂಗೆ ಅವಕಾಶ ಮಾಡ್ತಾರೆ. ಅಂದ್ರೆ ಈಗ ಸ್ಥಳೀಯವಾಗಿ ಅಂತ ಹೇಳುವಾಗ, ಉದಾಹರಣೆಗೆ ಭತ್ತ ಬೆಳೆಯುವ ಸಂದರ್ಭದಲ್ಲಿ ಸ್ಥಳೀಯವಾಗಿ ಭತ್ತ ಕಟಾವು ಮಾಡಿರ್ತಾರೆ, ಮಳೆ ಬಂದ್ಬಿಡುತ್ತೆ, ಅವಾಗ ವ್ಯಾಪಕವಾಗಿ ಮಳೆ ಬಂದು ಆ ಭತ್ತ ಬೆಳೆ ಎಲ್ಲ ಹಾನಾಗುತ್ತೆ. ಕಟ್ ಅಂಡ್ ಸ್ಪ್ರೆಡ್ ಕಂಡೀಷನ್ ಅಂತ ಹೇಳ್ತೀವಿ, ಕಟಾವು ಮಾಡಿರ್ತಾರೆ, ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ಬೆಳೆ ನಷ್ಟ ಆದಾಗ ವೈಯಕ್ತಿಕವಾಗಿ ರೈತರನ್ನ ಅಂತ ರೈತರು ಕೂಡಲೇ ಮಾಡಲಿ, ಒಂದು 25% ತಕ್ಷಣ ಬೆಳೆ ನಷ್ಟ ಮಾಡಿಕೊಳ್ಳಿಕ್ಕೆ ಕಟ್ ಅಂಡ್ ಸ್ಪ್ರೆಡ್ ಕಂಡೀಷನ್ ಕೂಡ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ಏನು ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತ ಹೇಳ್ತೀವಿ, ಲೋಕಲೈಸ್ಡ್ ಕ್ಯಾಲಾಮಿಟಿ ಅಲ್ಲಲ್ಲೇ ಯಾವ್ದೋ ಒಂದು ಏನು ಬಂದದ್ದು ಲೋಕಲೈಸ್ಡ್ ಅಲ್ಲಲ್ಲೇ ಸ್ಥಳೀಯವಾಗಿ ಆಲಿಕಲ್ ಮಳೆ ಬಂದದ್ದು ಆ ತರಕ್ಕೆ ಸ್ಥಳೀಯವಾಗಿ ವ್ಯಾಪಕವಾಗಿರೋದಿಲ್ಲ, ಲೋಕಲೈಸ್ ಅಲ್ಲಲ್ಲೇ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಬೆಳೆ ವಿಮೆ ಕಟ್ಟಿದಂತ ರೈತರಿಗೆ ವೈಯಕ್ತಿಕವಾಗಿ ಅವರು ಏನು ದೂರು ದಾಖಲು ಮಾಡ್ಬೇಕು, ತಕ್ಷಣ 72 ಗಂಟೆ ಒಳಗಡೆ ದೂರು ದಾಖಲು ಮಾಡ್ಬೇಕು. ದೂರು ದಾಖಲು ಮಾಡಿದ ತಕ್ಷಣ ನಮ್ಮ ಜಾಯಿಂಟ್ ವಿಮೆ ಕಂಪನಿಯವರು ಇಲಾಖೆಯವರು ಹೋಗಿ ಅದನ್ನ ಸಮೀಕ್ಷೆ ಮಾಡಿ ನಷ್ಟ ಆಗಿರೋದು ಕಂಡು ಬಂದ್ರೆ ಆ ನಷ್ಟ ಎಷ್ಟಾಗಿದೆ ಅಂದಾಜು ಮಾಡಿಬಿಟ್ಟು ಅವ್ರಿಗೆ ಬೆಳೆ ವಿಮೆ ಒಂದು ಆನ್ ಅಕೌಂಟ್ ಅಂತ ಹೇಳ್ತೀವಿ, ಒಂದು 25% ತಕ್ಷಣ ಕೊಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಶಾಂತಪ್ಪ ಅಂತ ಸರ್, ರೈತರ ಜಿಲ್ಲಾ ಮಾಣಿ ತಾಲೂಕ್ ಸರ್. ಶಾಂತಪ್ಪ ಅವರು ಪ್ರಶ್ನೆ ಕೇಳಿ. ಹತ್ತಿ ಬೆಳೆಗೆ ವಿಮೆ ಇದೆ? ಇದೆ, ಇದೆ, ಇದೆ. ಹೌದು ಹೌದು, ಹತ್ತಿ ಬೆಳೆಗೆ ಇವರು ವಿಮೆ ಮಾಡಿಸೋದಕ್ಕಿನ್ನೂ ಅವಕಾಶ ಇದೆಯಾ? ಹೌದು, ಮಾಡಿಸ್ಬೋದು. ನಿಮ್ಮ ರೈತ ಸಂಪರ್ಕ ಕೇಂದ್ರ ಸಂಪರ್ಕ ಮಾಡಿ ಅಥವಾ ಸಮೀಪದ ಬ್ಯಾಂಕ್ ಗಳನ್ನ ಸಂಪರ್ಕ ಮಾಡಿ, ರೈತ ಸಂಪರ್ಕ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಅಂತಂದು ಗ್ರಾಮ ಮಟ್ಟದಲ್ಲೇ ಮಾಡಿದ್ದಾರೆ ಈಗ.

ಅಪರ ಕೃಷಿ ನಿರ್ದೇಶಕರಾದ ಬಿ ಶಿವರಾಮಚು ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಲಲಿತಾ ರೆಡ್ಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ನಂದನ್ ಕುಮಾರ್ ಎಲ್ವೊ, ತಾಂತ್ರಿಕ ಸಹಕಾರ ಎಚ್ಎಸ್ ಶ್ರೀಕಾಂತ್, ಕೆ ಸುಜಾಮೋನ್, ರವಿಚಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ, ವನ್ಯಪ್ರಾಣಿಗಳ ಹಾವಳಿ ಮತ್ತು ಅದರ ನಿರ್ವಹಣೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಸವರಾಜ ರಾಮಪ್ಪ ಬಾಳಪ್ಪನವರ್ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. 7:24 ಹಾಗೂ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ರಾತ್ರಿ 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿಸಂಚಿಕೆಯಲ್ಲಿ ಕಥಾವಿಹಾರ, ಡಾ ಸುಮಾರಾಣಿ ಪಿ ಅವರಿಂದ ಸಣ್ಣ ಕಥೆ ರಾಜಿ. ನಂತರ ಕಾವ್ಯಧಾರೆಯಲ್ಲಿ ಡಾ ಸಂತೋಷ್ ಚೊಕ್ಕಾಡಿ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಜುಗಲ್ಬಂದಿ. ಹಾಡುಗಾರಿಕೆ ವಾಣಿ ಸತೀಶ್ ಮತ್ತು ಪೂರ್ಣಿಮಾ ಭಟ್ ಕುಲಕರ್ಣಿ ಅವರಿಂದ. 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಅವಧಿಯ ಕಾರ್ಯಕಲಾಪದ ಧ್ವನಿಮುದ್ರಣ.